ಆಕಾಶವಾಣಿ ಕಲಬುರಗಿ ತರಂಗಾಂತರ 271 ಮೀಟರ್ಗಳು ಅಥವಾ 1107 ಕಿಲೋಹರ್ಟ್ಸ್ನಲ್ಲಿ ತಾವೀಗ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಮೂಡಿ ಬರುತ್ತಿರುವ ಕಾರ್ಯಕ್ರಮಗಳನ್ನು ಕೇಳುತ್ತಲಿದ್ದೀರಿ. ಸಮಯ 6:50:40. ಕೃಷಿ ರಂಗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗ ನಿತ್ಯ ಮೇಗ ಸಂದೇಶ, ಆಮೇಲ ಗೊಂದಳಿಗರ ಕಥೆ, ರಾಜ ರಾಜಾಂಶ ಪ್ರಾಣಾಂಶನ ಈ ಕಥೆಯನ್ನ ಪ್ರಸ್ತುತಪಡಿಸುತ್ತಾರೆ ಶ್ಯಾಮರಾವ್ ಅಮೃತರಾವ್ ಚವ್ಹಾಣ್ ಮತ್ತ ಸಂಗಡಿಗರು. ಕೊನೆಗೆ ಕೃಷಿ ಹಾಡುಗಳನ್ನ ಕೇಳೋಣಂತ. ಈಗ ಒಂದು ಜಾಹೀರಾತು, ಆಮೇಲ ನಿತ್ಯ ಮೇಘ ಸಂದೇಶ ಮೂಡಿ ಬರ್ತದ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲಿನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಆತ್ಮೀಯರೇ ಗಮನಿಸಬೇಕು, ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗಿದೆ. ಈ ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದ್ರಿ. ಗೊಂದಳಿಗರ ಕಥೆ, ರಾಜ ರಾಜಾಂಶ ಪ್ರಾಣಾಂಶನ ಕಥೆಯನ್ನು ಪ್ರಸ್ತುತಪಡಿಸುತ್ತಾರೆ ಶ್ಯಾಮರಾವ್ ಅಮೃತರಾವ್ ಚವ್ಹಾಣ್ ಹಾಗೂ ಸಂಗಡಿಗರು. ಈಗ ಕೇಳೋಣ ಗೊಂದಳಿಗರ ಕಥೆ. ಅರೆ ರಾಮ ಸಮೃತಾರೇ ರಾಮಾರಿ ಕಾಚದೊಳಗೆ ಕೈಲಾಸದೊಳಗ ಪಾರ್ವತಿ ಪರಮೇಶ್ವರನ ಸಭಾಗ್ಯಾದ. ಈ ಮರ್ತ ಭವನದೊಳಗ ಪಂಚಪಾಂಡುರಾಯವರ ಸಭಾಗ್ಯಾದಿ, ಶಬ್ದ ಪಾತಾಳದೊಳಗ ಶೇಷನಾರಾಯಣನ ಸಭಾ, ಶ್ಯಾನಕುಳಿ ರಾಜ ಭೂಪಾಳಿ ಪೈಕಿದೊಳಗ ಚಂಪಾವತಿ ಎಂಬಂತ ಪಟ್ಟಣ ರಾಜ ಚಂದ್ರಸೇನ ಚಕ್ರ ಮೇಲೆ ಕೂತು ರಾಜ್ಯ ಮಾಡತಾನೆ. ರಾಮಾರಿ ಈಗ ನಾಸೂರಿದೆ ಆಗ್ಲಿಕ್ಕೆ ತಡೆಯಿಲ್ಲ, ರಾಜ ಬಾಳಕ ಹೋಗ್ಬೇಕಂತ ಹೇಳಿ ಆ ವೇಳೆ ಮನೆಯೊಳಗೆ ಬಂದು ಝಳಕ ಪಾಠ ಪೂಜೆ ಮುಗಿಸ್ಕೊಂಡಾನೆ. ರಾಜ ಕಚೇರಿಗೆ ಹೋಗ್ಬೇಕಂತೇಳಿ ರಾಜ ಪೋಷಾಕ ಮೇಲೆ ಧರಿಸಿಕೊಂಡು ಹೋಗ್ಬೇಕಂತೇಳಿ ಬಲಭಾಗದಲ್ಲಿ ಚಡಿದಾರ ನಿಂತಾನ. ತಮ್ಮ ಚಡಿದಾರ್ ಹೀಗಾಗಿ ತಡ ಮಾಡ್ತೀವಿ ತಮ್ಮ ಸೂರ್ಯ ಆಗ್ಲಿಕ್ಕೆ ತಡವಿಲ್ಲ ಕಚೇರಿಗೆ ಹೋಗಬೇಕಾಗ್ಯಾದೆ. ಬೇಗನೆ ಜಾಮದಾರ್ ಖಾನೆ ಒಳಗೆ ಹೋಗಿ ನನ್ನ ರಾಜ ಪೋಷಾಕ್ ತೆಗೆದುಕೊಂಡು ಬರುವಂತನಾಗು. ಈಗ ತಗೋರಿ ಮಹಾರಾಜ್, ನಿಮ್ ಪೋಷಾಕ ತಯಾರಿಲ್ಲ ಇಟ್ಟಿನ್ರಿ ಮಹಾರಾಜ್. ಆ ಬೆಳಗ್ಗೆ ರಾಜ ಪೋಷಾಕ ಮೈ ಮೇಲೆ ಧರಿಸಿಕೊಂಡೇ ಮುತ್ತಿನ ತುಳಾತಿಯ ಮೇಲೆ ಬಿಟ್ಕೊಂಡು ದಸ್ತರು ಮಾಲ ಕಟ್ಟಿಕೊಂಡು ತನ್ನ ರಾಜ್ಯ ಶಿಕಾಯದ ಮೇಲೆ ಹಚ್ಚಿಕೊಂಡು ಆ ಬೆಳಕ ಪಾಲ್ಗಿ ಸಿಂಗಾರ ಮಾಡಿ ನಾಲ್ಕು ಜನ ಮಂದಿಗೆ ಕೂಡಲೇ ತೆಗೆದುಕೊಂಡು ಆ ಬೆಳಕ ಬಾಜಿ ಭಜಂತ್ರಿ ಡೊಳ ಜಗ್ಗ ಹಚ್ಚಿಕೊಂಡು ಓದ್ಕೋತ ಬಾರಿಸ್ಕೋತ ಹೋಗ್ಬೇಕು ರಾಜ ಕಚೇರಿ. ತಾನ ಸಾಬೇಕ ನಳದ ಬಂದಾರ ಕಚೇರಿ ಒಳಗ ಪಾರ್ಕಿ ಬಂದ್ರೆ ನಿಂದ್ರಲಕ ತಡಿಬಿಲ್ಲ ಚಡಿದ ಚೋಬ್ದಾರ ಬಂದ ಮೇನಂತಾರೆ ಎಲೋ ಏ ತಮದೇರ್ಯಾ ಈ ಕಚೇರಿ ಒಳಗೆ ಬಂದು ನಾ ತಾಸು ಎರಡು ತಾಸವಾಯ್ತು ನನ್ನ ಬಾಜು ಬರಬರ್ ನಿಂತ ನ್ಯಾಯ ನಿಸ್ಪತ್ ಮಾಡಂತ ಪ್ರಧಾನಿ ಬಿಲ್ಲ ಪ್ರಧಾನ ಕೊಡಿಗೆ ಹೋಗ್ಯ ನಮ್ಮ ಮಕ್ಕಳೇ. ಮಾತು ಕೇಳ್ರಿ ಮಹಾರಾಜ, ಪ್ರಧಾನಿ ಹೋಗ್ಯಾನ್ರಿ, ಮನಿ ಮಳೆ ಊಟ ಮಾಡಕ್ ಹೋಗ್ಯಾನ್ರಿ. ಆಗ್ಲಿ ತಮ್ಮ ಈಗ ಯಾಕೆ ತಡ ಮಾಡ್ತೀರಿ, ಬೇಗನೆ ಆ ಪ್ರಧಾನಿಗೆ ಮನೆಗೆ ಹೋಗಿ ಕರೆದುಕೊಂಡು ಬರುವಂತವ್ರಾಗ್ರಿ. ಆಗ್ಲಿ ಮಹಾರಾಜ್, ಹೋಗ ಬರ್ತೀನಂತ ಯಾರ ಬುದ್ಧಿ ವಾಹನ ನೋಡ್ಬೇಕಂದ್ರೆ ಚಡಿದ ಹಾರ ಇದೀನಿ ನಾವಾ. ನಾಲ್ಕು ಬಡಿ ನಾಲ್ಕು ಬಾಜರು ಕೊಟ್ಟಿದ್ರಿ, ಯಾಡೆ ಕೂತಿ ಎಲ್ಲಿ ಬಂದಾರ ಪ್ರಧಾನ ಮನಿಗೆ ಬಂದು ಪ್ರಧಾನಿಗೆ ಧನಿ ಮಾಡಿ ಕರಿತಾರವು. ಪ್ರಧಾನಿ ಪ್ರಧಾನಿ, ಹಲೋ ತಮ್ಮ ನಮಸ್ಕಾರ. ಪ್ರಧಾನಿ ನಮಸ್ಕಾರ ರೀ, ನಡ್ರಿ ರಾಜರ ಬಂದ್ರ ಕಚೇರಿ ಒಳಗ ನಿಮ ಕರಿಕೊಂಡ ಬಾ ಅಂದಾರ ನಡ್ರಿ ಎಂದ. ಚಡಿದಾರ ಪ್ರಧಾನಿ ಇಬ್ಬರ ಕೂಡಿ ಎಲ್ಲಿ ಬಂದ ಆರ ರಾಜ ಕಚೇರಿಗೆ ಬಂದು ಬಾಲಿ ಊರಿ ಗುರುಗಟ್ಟೆ ಆರ ರಾಜರೇ ದರ ಬಂದು ರಾಜರಿ ನಮಸ್ಕಾರ ಮಾಡ್ತಾನ ಪ್ರಧಾನಿ ನಮಸ್ಕಾರ ಮಹಾರಾಜ ರಾಜರೇ ನಮಸ್ಕಾರ. ಆಶೀರ್ವಾದ ಆಗಲಿ ಮಕ್ಕ. ಏ ಪ್ರಧಾನಿ ಕಚೇರಿಗೆ ಮೊದಲು ನಾ ಬರ್ಬೇಕು, ನೀ ಮೊದಲ ಬರಬೇಕು. ಏ ಬಾಳ ಬರ್ಲಕ್ಕೆ ಇಷ್ಟ ಹಾಕಿ ಲೇಟ್ ಮಾಡ್ದಿ ಮಗ ಅಂತಂದ. ಮಾತು ಕೇಳರಿ ಮಹಾರಾಜ, ನಾ ಬಡು ಮನುಷ್ಯ ಪ್ರಧಾನಿ, ಮನಿ ಕಡಿ ಹೋದ್ರೆ ಮನಿ ಕಡಿ ಕೆಲಸ ಆಗ್ತದ ಮಹಾರಾಜ. ಇವತ್ತು ನೋಡ್ಬೇಕಂದ್ರೆ ನನ್ನ ಬಡತಾಣ ಸಂಸಾರ ಅದರಿ, ಮನಿ ಕಡೆ ಹೋಗಿ ಸ್ವಲ್ಪ ತಡ ಆಗ್ಯದ ಮಹಾರಾಜ, ನೀವು ತಳ್ಕೊಂಡು ಹೋಗ್ಬೇಕು. ಆಗಲಿ ಮಗ, ಈಗ ತಡ ಮಾಡ್ತೀವಿ ಕಚೇರಿ ಒಳಗೆ ಬಂದ ತಾಸು ಎರಡು ತಾಸು ಆಯ್ತು, ಬೇಗನೀಗ ಸಭಾ ತಯಾರು ಮಾಡಬೇಕು. 12,000 ಮಂದಿಗೆ ತೆಗೆದುಕೊಂಡು ನಾ ರಾಜ್ಯ ಕಾರೋಬಾರ ನಡೆಸಬೇಕಾಗ್ಯದ, ಬೇಗನೆ ಸಭಾ ತಯಾರು ಮಾಡಂತಂದ. ಆಗ್ಲಿ ಮಹಾರಾಜ, ರಾಜನ ಆಗ್ಲೇ ತಗೊಂಡು ರಾಜ ಬಲ್ಯದಲ್ಲ ಹಾಲೆ ಗರೀಬ್ನ ಬಲ್ಯದಾಡಿ ನ ಹಾಲೆ ರಾಜರ ಮಾತು ಕೇಳಿಕೊಂಡು ಬುದ್ಧಿ ಒಂದು ಪ್ರಧಾನಿ ಎಲ್ಲಿ ಬಂದ ರೀ, ಯಾವ ಸ್ಥಳದಲ್ಲಿ ನೋಡಿ ಸಭೆ ಮಾಡದ ಸಭಾ ಅಂತ ಯಾಕ ಬಂದು ಸಭಾಪತಿ ಆಗತ್ತೆ ಬರ್ತಲ್ಲ ಪ್ರಧಾನಿ ನೀಲಾವನ ಕಡೆ ಕೊಟ್ಟ ಕಂಬ ಅಡಕಾಜ ಅಪಡಕಾಜ ಜಮಕಾನಿ ಆಸಿ ನಾನಾ ತಿರುಗಿದ ತೋಟ ಕಟ್ಟಿ ಯಾರ ಉತ್ಸವಕ್ಕೆ ಉತ್ಸವ ನೀ ಸಭೆ ಸಭಾ ತಯಾರ ಮಾಡಿ ರಾಜರ ಎದುರು ಬಂದು ನಮಸ್ಕಾರ ಮಾಡಿ. ನಂತರ ನಮಸ್ಕಾರಿ ಮಹಾರಾಜ್. ನಮಸ್ಕಾರ ಮಗ. ನೀವು ಹೇಳಿದ ಪ್ರಕಾರ ನಾ ಸಭೆ ತಯಾರ ಮಾಡಿ ನೀ ಮಹಾರಾಜ, ಬರಿ ಶಿವಾಸನ ಗಾದಿ ಎಲ್ಲ ಆಸಿ ನೀವು ಹೋಗ್ ಕೂಡ್ರಿ ಶಿವಾಸನ ಮ್ಯಾಲಂದ. ಶಿವಾಸನಗ ನಮಸ್ಕಾರ ಮಾಡಿ. ಏ ಗುರುದೇವ, ಏ ಪರಮಾತ್ಮ, ಈ ತಕ್ತಿ ಮೇಲೆ ಕೂತ ರಾಜ ಮಾಡ್ತಾ ಏ ದೇವಾ, ನನಗೆ ವೇಷ ಕೊಡು ಆಫೀಸ್ ಕೊಡ್ಬೇಕು ಆಡಂತೀಳ ಅದೇ ವೇಳಕ ತನ್ನ ಗುರು ಗುರುವಿನ ಧ್ಯಾನ ಯಾ ಪ್ರಮಾಣ ಮಾಡ್ತಾನ. ಗುರುವಿನ ನಾಮದ ಸ್ಮರಣೆಯೋಳೆದಾರೆ ಯಾರ ಅಂಜಕ್ಕೆ ನಮಗೆ ನಾನ. ಗುರುವಿನ ನಾಮದ ಸ್ಮರಣೆಯೋಳೆದಾರೆ ಯಾರ ಅಂಜಕ್ಕೆ ನಮಗೆ ನಾನ. ನಾಮದ ಸ್ಮರಣೆ ಉಳಿದರೆ ಯಾರ ಜಕ್ಕೆ ನಮಗೆ ನಾನ. ತಾಯಿ ತಂದೆಯ ನಲ್ಲ ಬಂದು ಬಳಗನಲ್ಲ ವೆಂದೆಗಾದರೆ ಸೋಳನ. ಹೇ ಗುರುದೇವ, ಹಿಂದೆ ನಮ್ಮ ತಂದೆ ತಾಯಿ ಯಾವ ಪ್ರಮಾಣ ತೆಗೆದ ಮೇಲೆ ಕೂತು 12,000 ದಂಡ ದರ್ಬಾರ ತೆಗೆದುಕೊಂಡು ಹಗಲೋ ರಾತ್ರಿ ಅನ್ನದ ಸುಗು ಬಿಟ್ಟಿದ್ರು. ಗೋರಗರು ಸಾಧು ಸನ್ಯಾಸಿ ಮಂದಿಗೆ ಬೆಳ್ಳಿ ಬಂಗಾರ ಮುತ್ತು ಮಾಣಿಕ ಎಲ್ಲಾ ದಾನ ಮಾಡ್ತಿದ್ರೆ ಪರಮಾತ್ಮ ಈ ಗಾದ ಮೇಲೆ ಕೂತನ ರಾಜ್ಯ ಮಾಡ್ತೆ ನನಗೆ ವೇಷ ಕುಳಿದ ಅಂತ ಹೇಳಕ್ಕೆ ಚಿಲ್ಲ ಎಷ್ಟ ರಾಜ ಮಾಡೋ ತಾನ ರಾಜ ಮಾಡೋ ತಾನ ದಾನ ಮಾಡೋ ತಾನೆ ಹಾಗಂತ ಹೋಣಾರ ಕಚೇರಿ ಒಳಗೆ ಜನ ಮಂದಿ ಸಾವಿರಾರು ಜನ ಮಂದಿ ಬಂದ ಕುಂತಾರ. ಈ ಕಡೆ ನೋಡ್ಬೇಕಂದ್ರ ರಾಜಿ ದಿನ ಅವತ್ತನ ಪ್ರಧಾನಿ ಕರೆದ ಅಣ್ಣ ಪ್ರಧಾನಿ ಕರೆದೇನಂತಂದ್ ಪ್ರಧಾನಿ ಜೀ ಮಹಾರಾಜ್ ಮಾತ ಕೇಳ್ತಮ್ಮ ದಿನ ನೋಡ್ಬೇಕು ಜಗದ ನ್ಯಾಯ ನಾವು ಮಾಡ್ತಿದ್ದೇವು ಇಗೋತನ ನಮ್ಮನಿ ನ್ಯಾಯ ಆದ ಮಗ ಈ ಕಡೆ ಬಾ ಅಂದ ಅದೇನದ ಮಾತ್ರ ಮಹಾರಾಜ್ ನನಗೆ ತಿಳಿಸುವಂತರ ಆಗ್ಲಿ ತಂದಿ ರಾಜ ನನ್ನ ಮನಿ ಒಳಗೆ ನೋಡ್ಬೇಕಂದ್ರ ದೇವರ ಆಶೀರ್ವಾದ ನನಗಿಬ್ಬರ ಮಕ್ಕಳಾರ ಮಗ ಇಬ್ಬರ ಮಕ್ಕಳ ಒಳಗಿನ ಹೆಸರು ನೋಡ್ಬೇಕಂದ್ರೆ ರಾಜ ಪ್ರಾಣವಂಶ ರಾಜ ರಾಜವಂಶಿ ಎರಡು ಮಕ್ಕಳಾರ ಹೋಗಿ ಎರಡು ಮಕ್ಕಳಿಗೆ ಕರ್ಕೊಂಡು ಬರುವಂತೆ ಆಗ ಪ್ರಧಾನಿ ಹೋಗಂದ ಪ್ರಧಾನಿ ಚಳಿ ತೆಗೆದುಕೊಂಡು ನಾಲ್ಕು ಮಣಿ ನಾಲ್ಕ ಬೀದಿ ತಿರ್ಗಾಡ್ಕೋತ ಎಲ್ಲಿ ಆ ಮಕ್ಕಳ ಮನೆಗೆ ಬಂದಾನ ಸತ್ಯ ರಾಜ ರಾಜವಂಶ ಸತ್ಯ ರಾಜ ಪ್ರಾಣವಂಶ ಅಂತೇಳಿ ಅಂಗಳದೊಳಗೆ ನಿಂತು ಧನಿ ಮಾಡತಾರ ಧನಿ ಮಾಡಲಕ ತಡವಿಲ್ಲ ಆ ಮಕ್ಕಳ ಧನಿ ಕೇಳಿಕೊಂಡ್ರು ಸ್ವಾದ್ರ ಮೌನ ನೋಡ್ಬೇಕು ಧನಿ ಕೇಳಿ ಎರಡು ಸ್ವಾದ್ರಿಗಳು ಓಡ್ಕೊತ ಹೊಡ್ಕೊತ ಬಂದಾರ ಸ್ವಾದ್ರ ಮೌನ ಯಾಕೋ ನಮ್ಮತ್ತ ಮಾವ ಹೊಂಟರಂತ ನಮಸ್ಕಾರಿ ಮಮ್ಮ ನಮಸ್ಕಾರಿ ಆಶೀರ್ವಾದ ಆಗಲಿ ಮಕ್ಕಳ ಇವತ್ತು ನಾ ಮನೆಗೆ ಬಂದ ಕಾರಣವೇನಂದ್ರೆ ನಿಮ್ಮ ತಂದಿ ರಾಜಾವ ರಾಜ ಕಚೇರಿಗೆ ಕರೆದುಕೊಳ್ಳ ಬಾ ಅಂತೇಳಿ ಹುಕುಮ ಹೇಳ್ಯಾರ ಅದಕ್ಕಾಗಿ ನಾ ನಿಮಗೆ ಕರ್ಲಿಕ್ಕೆ ಬಂದಿನಿ ಮಕ್ಕಳ ಬೇಗನೆ ತಯಾರಾಗಿ ನಡೆಯುವಂತವ್ರಾಗ್ರಿ ಇಷ್ಟ ಅಂದ ಬಳಿಕ ಆ ಎರಡು ಮಕ್ಕಳಂತ ಮಾತು ಕೇಳ್ರಿ ಮಾವನವರೇ ನಿಮ್ ಕೂಡ ನಾವು ಬರ್ಲಾಕಿಲ್ಲ ಬರಂಗಿಲ್ಲ ಅಂತ ಅನ್ನಂಗಿಲ್ಲ ಬರ್ತೇವ್ರಿ ಸ್ವಲ್ಪ ತಡ್ರಿ ನಮ್ಮ ಮನಿ ಒಳಗ ನಮ್ಮ ಹಾಡದಂತ ತಾಯಿ ಆಳ ಹೋಗಿ ತಾಯಿ ಪಾದಕ್ ನಮಸ್ಕಾರ ಮಾಡಿ ತಾಯಿ ಆಶೀರ್ವಾದ ತಗೊಂಡ್ ಬರ್ತೇವೋ ಮಕ್ಕಳ ನಾವು ಇಬ್ಬರು ಆಗಲಿ ಮಕ್ಕಳೇ ಹೋಗಿ ಬರ್ರಿ ಅಂತ ಹೇಳಿ ಬೇಗನೆ ತಾಯಿ ಭೇಟಿ ಮಾಡ್ಕೊಂಡು ಬೇಗನೆ ಬರುವಂತ ಅಂತಂದ ರಾಜ ಪ್ರಾಣವಂಶ ರಾಜ ರಾಜವಂಶ ಎರಡು ಮಕ್ಕಳಲ್ಲಿ ಬಂದಾರ ತಾಯಿ ಅದ್ಯಾಕ ಬಂದರು ತಾಯಿ ದಿನ ಕಿ ಮನಿ ಒಳಗೆ ಕುಂತಿವಳು ತಾಯಿ ಪಾದಕ್ ಹೋಗಿ ನಮಸ್ಕಾರ ಮಾಡಿ ಎರಡು ಮಕ್ಕಳೇನಂತ ಅಮ್ಮ ಯಾಕೆ ಮಕ್ಕಳೇ ಮಾತ ಕೇಳ್ರಿ ತಾಯಿ ಗೊತ್ತಿನ ದಿವಸದಲ್ಲಿ ನಮ್ಮ ತಂದಿ ಕಚೇರಿ ಒಳಗೆ ಕರೆದಾರ ಅಂತ ಎದ್ರ ಸಲವಾಗಿ ಕರೆದರೋ ಏನು ನೌಕರಿ ಕೊಡ್ತಾರೋ ಏನಿಲ್ಲೋ ಅಮ್ಮ ನಾವು ಕಚೇರಿ ನಡೆದೇವ್ ನಿನ್ನ ಆಶೀರ್ವಾದ ಮಾಡಂತ ಎರಡು ಮಕ್ಕಳು ಹೋಗಿ ತಾಯಿ ಪಾದ ನಮಸ್ಕಾರ ಮಾಡ್ಯಾರ ಆಶೀರ್ವಾದ ಆಗಲೇ ಮಕ್ಕಳ ಇವತ್ತು ಎಂದವಿಲ್ಲದ ನಿಮ್ಮ ತಂದೆ ರಾಜ ಕಚೇರಿ ಖರ್ಚಾರಲ್ಲ ಕತಡವಿಲ್ಲ ಇನ್ನುವರೆಗೆ ನೀನು ನಾ ಬಾಲಕರಿದ್ರಿ ಮಕ್ಕಳೇ ಈಗ 12 ವರ್ಷದ ಮೇಲ್ಪಟ್ಟ ಆಗಿರಿ ಮಕ್ಕಳ ಇವತ್ತ ನಿಮ್ಮ ತಂದಿರಿ ಏನು ರಾಜಪಟ್ಟ ಆಕ್ಷೇಪ ಕೊಡ್ತಿರ್ಬೇಕು ನನ್ನ ಆಶೀರ್ವಾದ ಪ್ರತಿಪೂರ್ಣ ಅದ ಹೋಗ ಬರ್ರಿ ಮಕ್ಕಳ ಅಂತಂದು ಜಯವಾಗ್ಲಿ ಹೋಗ ಬರ್ರಿ ಅಂತ ತಾಯಿ ಎಂದ ಬಳಕ ಎರಡು ಮಕ್ಕಳು ಎಲ್ಲಿ ಬಂದಾರಿ ಸ್ವಾದ್ರಮಾವನ ಬಲ್ಲಿ ಸ್ವಾದ್ರಮಾವ ಏನಂತಾರ ಮಮ್ಮ ನಡ್ರಿ ಅಂತ ಕುದುರಿ ಶೃಂಗಾರ ಮಾಡ್ಬೇಕಂತ ಎರಡು ಅಣ್ಣ ತಮ್ಮದರು ಒಬ್ರು ಒಬ್ರು ಅಣ್ಣ ತಮ್ಮ ಮಾತಾಡ್ತಾರ ತಮ್ಮ ರಾಜ ಪ್ರಾಣವಂಶ ಹೋಗ ತಮ್ಮ ನೀವಿ ನೋಡ್ಬೇಕು ಕುದುರಿ ಶೃಂಗಾರ ಮಾಡ ನಾ ಬಿ ಶೃಂಗಾರ ಮಾಡ್ತೀನಿ ಕುದುರಿ ಅಂತ ಇಬ್ಬರ ಅಣ್ಣ ತಮ್ಮದರ ಬಂದಾರಿ ಎಲ್ಲಿ ಮನಿ ತಾನ ಒಳಗ ರಾಜ ರಾಜವಂಶ ಮನೆ ಒಳಗ ಬಂದು ತನ್ನ ರಾಜ ಪೋಷಾಕ ಧರಿಸಿಕೊಂಡಾನೆ ಮೂತಿನ ತ್ವಾಯಿದೆಲೆ ಮೇಲೆ ಬಿಟ್ಕೊಂಡು ತನ್ನ ರಾಜ್ಯ ಶಿಕಾಯಿ ಮೇಲೆ ಹಚ್ಚಿಕೊಂಡಾನ ಕುದುರಿ ಹಂತ ಹಾಕ ಬಂದು ಕುದುರಿಗೆ ಬೆಳಿ ತಡಿ ಹಚ್ಚಿ ಬಿಟ್ಟಾನ ಗಲ್ಲಿಲ ಗಮ ಬಾಯಿ ಒಳಗ ಕೊಟ್ಟು ಕೊಟ್ಟ ಆಗ ಕುದುರಿ ಕೊಳಗ ಕಟ್ಟಾನ ಎಳೆ ಬಿರ್ದ ಎಳೆ ಬಿರ್ದ ಕಟ್ಕೊಂಡು ತನ್ನ ರಾಜ್ಯಾಂಗಳದೊಳಗ ತಂದ ನಿಂದ್ರಜಾನೆ ಶಣತಮ್ಮ ರಾಜ ಪ್ರಾಣಲ್ಲ ಮಣ್ಣ ಆಟ ಕುದುರಿ ಶಿಲ್ಗಾರ ಮಾಡಿದ ಬಳಿಕ ಅವನ್ಕ ನಾ ಕುದುರಿ ಶಿಂಗಾರ ಮಾಡಬೇಕಂತ ರಾಜ ಶಣ್ಣ ಪ್ರಾಣವಂಶ ಏನ ಮಾಡ ಅಂತ ಅಭಿ ಕುದುರಿ ಶಿಂಗಾರ ಮಾಡಿ ಕುದುರಿಗೆ ನೋಡ್ಬೇಕಂದ್ರೆ ಶಿಂಗಾರ ಸಲವ ಮಾಡಿ ಎಂಟ ಬೆರೆದು ಕಟ್ಟೆ ಆನ ತಮ್ಮಿ ದಿನ ಅವ ಶಣ್ಣ ಪ್ರಾಣವಂಶ ಕುದುರಿ ಶಿಂಗಾರ ಮಾಡಿ ತೈತೆ ಕುದುರಿ ಹೊಡ್ಸ್ಕೊತ ಬಂದ ಅಣ್ಣನ ಬಲ್ಲಿ ಅಣ್ಣನ ಬಲ್ಲಿ ಬಂದ ಅಣ್ಣನ ಸಮಾನ ಕುದುರಿ ನಿಂದ ಮಾಡ್ಬೇಕಂತ ಅಣ್ಣನಂತ ಯಾಕೆ ಕುದುರಿ ನಿಂದಿಸ್ ಮಾಡಿ ಏನಂತ ತಮ್ಮ ನಮಸ್ಕಾರ ಅಣ್ಣ ನಮಸ್ಕಾರ ಅಂದ ನಮಸ್ಕಾರ ತಮ್ಮ ಒಳ್ಳೆದಾಯ್ತ ಈಗ ನಿನ್ನ ಅಷ್ಟ ಐಶ್ವರ್ಯ ಅಲಂಕಾರ ನೋಡ್ಕೊಂಡ ನನ್ನ ಮನಸ್ಸಿಗೆ ಬಹಳ ಆನಂದ ಆಗದ ತಮ್ಮ ಇವತ್ತು ಬಂದ ಮಾತಿನಲ್ಲಿ ನೀನೇ ತಪ್ಪ ಮಾಡಿದೀಯೇ ತಮ್ಮ ನಿನ್ನ ಕುದುರೆ ಕೊಳಾಗಿ ಎಷ್ಟು ಬೆರೆದು ಕಟ್ಟಿದೆ ಅಂತಂದ ನಾ ಏನ್ ತಪ್ಪು ಮಾಡಿದ ಅಣ್ಣ ಅಂದ ನೀನ ಕುದುರೆ ಕೊಳಾಗಿ ಎಂಟ ಬೆರೆದು ಕಟ್ಟಿಕೊಂಡು ಬಂದಿದ್ದೀನಿ ಜಗಳದ ಮಷ್ಟಿ ಬದಲೆಲ್ಲ ಕಟ್ಕೊಂಡಂಗ ಆಗ್ತಾದೋ, ನಾಳೆ ತಂದಿ ರಾಜವಾಡಕ್ಕೆ ಹೋದ ನಂತರ ನಮ್ಮ ತಂದೆ ಕೂಡಲೇ ಜನ ಮಂದಿ ಜಗಳ ಆಡತಾರೋ. ಇವತ್ತ ಮನೆ ಒಳಗೆ ಎಂಟೆ ಬಿರ್ಜಿಟ್ಟು ಹಿರಿಯ ಅಣ್ಣ ಅಂದ್ರೆ ಒಂದ ತಂದಿ ಸಮಾನ, ಹಿರಿಯ ಅತ್ತಿಗೆ ಅಂದ್ರೆ ಒಂದ ತಾಯಿ ಸಮಾನ. ತಮ್ಮ ಎಷ್ಟೇ ಆದ್ರೆ ನಾನ್ ನಿನ್ನ ಹಿರಿಯ ಅಣ್ಣ ಇದ್ದ, ಸ್ವಲ್ಪ ನಾನ್ ನಿನಗೆ ಬುದ್ಧಿ ಹೇಳಕತ್ತಿದ. ಇದೇ ಎಂಟೆ ಬಿರ್ದ ಮನೆಯೊಳಗೆ ಬಿಚ್ಚವಂತನಾಗಬಿತ್ತಮ್ಮ. ಬಿಚ್ಚಂಗಿಲ್ಲ ಅಣ್ಣ, ಯಾಕಂದ್ರೆ ತಮ್ಮ ಸಜಾ ಚಲೋ ಮಾಡ್ಯಾರ, ಕುದುರಿ ಶೃಂಗಾರ ಮಾಡ್ಯಾರ, ಹೊಟ್ಟೆ ಕುದಿಲಕತ್ತಿದ ಇವನು ಅಣ್ಣ. ಮೊದಲಿ ಅಂತಾರ ಹುಣತಾಳ್ತವ್ರು ಬೆಳತಾ ಭಾಗಾದಿ ಅಂತ ನಾ ಎಂಟ ಬಿರ್ದು ಕಟ್ಟಿ ನಾ ಬಿಚ್ಚಂಗಿಲ್ಲ. ನಿನಗ್ ಬಿ ತಂದಿ ಹೇಳವ, ನನಗ್ ಬಿ ತಂದಿ ಹೇಳವ. ನಡಿ ಹೋಗಾರೆ ಕಚೇರಿ ಒಳಗ. ಕುದುರಿ ಮಾಲ ಕುಂತ ಸ್ವಾತಂತ್ರ ಮಾವನ ಪಾದಕ್ಕೆ ನಮಸ್ಕಾರ ಮಾಡಿ ನಡ್ರಿ ಮಾವನರೆ, ಹೋಗೋಣ ಕಚೇರಿಗಂತ ಇವರ ಸಾಬೇಕ ನಡೆದಾರ. ತಂದೆ ಸಾಬೇಕೆ ಬಂದಾರ, ತಂದೆ ಸಾಬೇಕೆ ಬಂದಾರಿ, ಸಾಬೇಕೆ ಬಂದಾರ. ತಂದಿ ಕಚೇರಿ ಬರ್ಕೊಡಾವಿಲ್ಲ, ಇಬ್ಬರ ಮಕ್ಕಳ ನೋಡಬೇಕಂದ್ರೆ ರಾಜ ರಾಜಹಂಸ ರಾಜ ಪ್ರಾಣಹಂಸ. ಇಬ್ಬರ ಮಕ್ಕಳ ಬಂದ ತಂದಿ ಪಾದಕ್ ನಮ ನಮ ಅಂತ ನಮಸ್ಕಾರ ಮಾಡ್ಯಾರ. ನಮಸ್ಕಾರ ತಂದಿ ರಾಯ ಅಂದ. ಆಶೀರ್ವಾದ ಆಗಲಿ ಮಕ್ಕಳ ಎಳವಂತವರಾಗಲಂತೆ ಎಡ ಬಲ ಇಬ್ಬರ ಮಕ್ಕಳಿಗೆ ಕೂಡಿಸ್ಕೊಂಡು ಅದೇ ವೇಳೆಗೆ ಜೈ ಆಗಲಿ ಮಕ್ಕಳ ಬರ್ರಿ ಅಂತ ಹೇಳಿ ಎಡ ಬಲ ಮಕ್ಕಳಿಗೆ ಕೂಡಿಸ್ಕೊಂಡಾನ. ಆ ವೇಳೆ ಮಕ್ಕಳು ಏನಂತಾರ? ಮಕ್ಕಳ ಏಳತ್ತರ ಮಾತು ಕೇಳಿರಿ ತಂದಿ ರಾಯ, ನಾವು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷನವ್ರು ಆದೇವು, ಇನ್ನ ತನಕ ನಮಗೆ ಕಚೇರಿ ಒಳಗೆ ಕರೆದಿಲ್ಲ. ಇವತ್ತ ಕಚೇರಿ ಒಳಗೆ ಕರೆದಿರಿ ಅಂದ್ರೆ ಬಳಕ ಏನು ಯಾವ್ದ್ರ ಸಲವಾಗಿ ಕರೆದಿರಿ ಏನು ತಂದಿರಾಯ ಹೇಳುವಂತಿಯಾಗಿರಿ ಅಂದ. ಕಚೇರಿ ಕರೆಸಿದ ಕಾರಣವೇನಂದ್ರೆ ಮಕ್ಕಳ ಈ ತಕ್ಕ ಮೇಲೆ ಕುಂತ ರಾಜ್ಯ ಮಾಡ್ಕೋತ ಸಾಟಿನ ನಾಟಿ ವರ್ಷವಾಯ್ತು. ಇವತ್ತ ನನಗ ಕಚೇರಿ ಒಳಗೆ ರಾಜ್ಯ ಮಾಡದಾಗಂಗಿಲ್ಲ. ಇವತ್ತ ಜನ ಮಂದಿಗೆ ಪಗಾರ ಮಾಡ್ಬೇಕಂತ ನನ್ನ ಕಣ್ಣು ಕಾಣೋದಿಲ್ಲ. ಏನಾದ್ರೂ ಪೆನ್ನ ತೆಗೆದುಕೊಂಡು ಬರಿಬೇಕಂತ ನನ್ನ ಕೈ ನಡ್ಗಲ್ಗತ್ತಾವೋ. ಈಗ ನೋಡ್ಬೇಕಾಯ್ತು ನಿಮಗ ಪಟ್ಟಾಭಿಷೇಕ ಮಾಡಿಸಿ ನಾ ಸುಖದ ಬಕ್ರಿ ಊಟ ಮಾಡಿ ನಾ ಮನೆ ಒಳಗ ಮುಕ್ತಿ ಗಳಿಬೇಕಂತ ನಿಮ್ಮ ಮಕ್ಕಳ. ಹಿಂದಕ್ಕೆ 12,000 ಜನ ಮಂದಿಗೆ ಹ್ಯಾಂಗ ತೆಗೆದುಕೊಂಡು ರಾಜ್ಯ ಮಾಡಿದ, ಅದರಂತೆ ರಾಜ್ಯ ಮಾಡಬೇಕು. ಜನ ಮಂದಿಗೆ ಕಷ್ಟದಲ್ಲಿ ಇಡಬೇಡ್ರಿ ಮಕ್ಕಳೇ ಅಂತಂದ. ಇಷ್ಟ ಮಾತಾಡಾಕಿದ್ರಾವಿಲ್ಲ ಮಕ್ಕಳದು ತಂದಿದ ಮಾತಾಡಿದ್ರೆ ಎಲ್ಲಿ ಹಾಕಚೇರಿ ಇವಳಾಗ ಇಲ್ಲಿನ ಕತ್ತಿ ಇಲ್ಲಿ ಆಗಾದ್ರೆ ಕತ್ತಿ ಎಲ್ಲಿ ಬೆಳೀತಾ ಅದ ಇಬ್ಬರ ಆಡ ತಮ್ಮ ನೋಡ್ಬೇಕು ಕುದುರಿ ಒಂದೇ ನೋಡ್ಬೇಕಂದ್ರೆ ಊಟಕ್ಕೆ ಕೊಟ್ಟು ಕಟ್ಟಿಂದಿದ್ದು ಅಣ್ಣನ ಕುದುರಿ ತಮ್ಮನ ಕುದುರಿ ಒಂದೇ ಜಾಗದಾಗ ಕಟ್ಟಿಂದಿದ್ದು ರೀ ಹಿರಿಯಾತ ಅಣ್ಣನ ಕುದುರಿ ನೋಡ್ಬೇಕಾದ್ರೆ ನನ್ನ ಮೇಲೆ ಕೂಡ ದೊಡ್ಡ ಮಾನ ಯಜಮಾನ ಸಣ್ಣವನ ಕುದುರಿ ನೋಡ್ಬೇಕಾದ್ರೆ ಎಂಟು ಬಿರ್ದು ಕಟ್ಟದಂತ ಹಿರಿಯ ಅಣ್ಣನ ಕುದುರಿ ಕಡೆ ಕೊಂಡು ಸಣ್ಣ ತಮ್ಮನ ಕುದುರಿ ನೋಡ್ಬೇಕಾದ್ರೆ ಜಗಡ ಹಿಡಿಯಿತು ಕುದುರಿಗಳು ನೋಡಿ ಜಗಡ ಹಿಡಿಯಿತು ಎಲ್ಲೋ ನಿನ್ನ ಮ್ಯಾಲ ಕೂಡಂತ ಧ್ವರಿ ದೊಡ್ಡ ಇದ್ರಬೇಕು ನನ್ನ ಮ್ಯಾಲ ಕೂಡ ಮಾ ಧ್ವರಿ ಸಣ್ಣವನ ಮಾನ ಪಾನ ಮುತ್ತೈ ತಾಲಿನಿಂದ ನಾ ಸಣ್ಣವಿದ್ದೀನಿ ಮಗನ ನಿನ್ನ ಜೀವಕ ನೀ ದೊಡ್ಡವ ನನ್ನ ಜೀವಕ ನಾ ದೊಡ್ಡವ ಮಗನೇ ಅಂತ ಹೇಳಿ ಆ ವೇಳೆ ಆ ಘಗ್ರೆ ಕಟ್ಟಿ ಹೆಚ್ಚಳ ಮಗಲ ಕುದುರಿ ಜಗಾನೆ ಓಡ್ಯಾವ ಓಡ್ಯಾವಂತ ಓಣಾರ ರಮ ವಾದ ಮಾಡಿ ಎರಡು ಕುದುರಿ ಹಿಡ್ಕೊಂಡು ಒಂದೇ ಜಗದಾಗ ತನ್ನ ಇರ್ಸ ಮಾಡ್ಯಾರ ಸಿಪಾಯಿ ಮಂದಿ ಅಂತಾರ. ನಮಸ್ಕಾರ ನಮಸ್ಕಾರ ನಿಮ್ ನೌಕರಿ ಸಾಕು ನಮ್ ಯಾಕ್ರ ಮಕ್ಕಳು ಯಾಕೆ ಅರೆ ಎಂಟು ಬಿರುದು ಕಟ್ಟೋರು ನೀವೇ ಏಳು ಬಿರುದು ಕಟ್ಟೋರು ನೀವೇ ಹೌದು ರಾಜಾರ್ ನೀವೇ ಆದ್ರಿ ಪ್ರಧಾನಿ ನೀವೇ ಆದ್ರೆ ನಾವು ಯಾವ್ದಕ್ ನೌಕರಿ ಮಾಡಾಮ್ರಿ ನಾವು ಹೋಗ್ತೇವ ಪರದೇಶ ಹಾಕಂತ ಜವಾನ ಮಂದಿ ಎಲ್ಲ ಇಲ್ಲ ರಾಜ ನಮ್ಮ ಬಲಿ ಬಂದದ ಫಿರಾದಿ ರಾಜ ಅಂತ ನಾ ಗೌಳಿ ಮಾಡಬೇಡ ತಮ್ಮದಿರಿ ನಾ ಹೇಳ್ತೀನಿ ನನ್ನ ಮಕ್ಕಳಿಗೆ. ಆ ವೇಳೆ ಬಲಭಾಗದಲ್ಲಿ ಮಕ್ಕಳಿದ್ರು ಮಕ್ಕಳಿಗೆ ಕರೆದೇವೇನಂತ ಹೇಳೋ ಮಕ್ಕಳೇ ನೀವು ಮನೆಯಲ್ಲಿಂದ ಬರಬೇಕ ಎಷ್ಟು ಬಿರುದು ಕಟ್ಕೊಂಡು ಬಂದಿರಿ ಮಕ್ಕಳೇ ಎರಡು ಸಲವಾಗಿ ಯಾಕೆ ಜಗಳದ ಮಷ್ಟಿ ಬಿರುದು ಕಟ್ಕೊಂಡು ಬಂದಿರಲ್ಲ ಹಿರಿಯ ರಾಜ ರಾಜ ಎದ್ದು ತಂದಿ ಅದರ ಬಂದು ಕೈ ಜೋಡಿಸಿ ಏನಂತ ನಮ್ಮ ಮಾತು ಕೇಳಿ ತಂದಿರಾಯ ಎಂಟ ಬಿರದ ನಾ ಕಟ್ಟಿಲ್ಲ ನಾ ಏಳ ಬಿರದ ಕಟ್ಟಿನಿ ರಾಜ ನಮಗ ಇದ್ದೀನಿ ಇವ ಸಣ್ಣ ಅವನು ಎಷ್ಟು ಹೇಳಿದ್ರ ಹಾದಾಗ ಹೇಳದ್ರೆ ಕೇಳಿಲ್ಲ ಸಣ್ಣ ತಮ್ಮ ರಾಜ ಪ್ರಾಣ ಎಂಟ ಬಿರದ ಕಟ್ಟೆ ಅನ್ನ ನೋಡ್ರಿ ಅವನಿಗೆ ಕೇಳ್ರಿ ತಂದಿರಾಯ ಅಂದ ಆಗಲಿ ಅಂತೇಳಿ ಅದ್ರ ನಿಂತಿದ ಸಣ್ಣ ತಮ್ಮ ಪ್ರಾಣ ಆ ಪ್ರಾಣಸಗ ತಂದಿವೇನಂತ ಎಲೋ ಏ ಮಗನ ಎಂಟ ಬಿರದ ಯಾರು ಕಟ್ಟ್ಯಾರ ನೌಕರಿ ಮಾಡಿ ಬಾಲ ಪಡೆದಿದೆ ನಾ ಮಗನ ನೀವು ಹಿಂದನು ಹೇಳಿಲ್ಲ ಮುಂದಿನ ಹೇಳ್ರಿ ಮಹಾರಾಜ ಮುಂದೆ ಹೇಳ್ರಿ ಮಹಾರಾಜ ನಾ ರಾಜಕೀಯ ಮಾಡ್ತೀನಿ ಆಗಲೇ ಮಗನೇ ಈಗ ನೀ ರಾಜಕೀಯ ಮಾಡ್ತೀನಿ ಕರೆಯಾದ ಇಳಿದ ಹಗಲು ರಾತ್ರಿ ನಡ್ಕೋತ ಹೋಗ್ಬೇಕಾಯ್ತ ಸವ ಆರು ತಿಂಗಳ ಹಾದಿಯಾದನು ಏ ಮಗನ ನಾವು ಮಾವತಿ ಎಂಬಂತ ಪಟ್ಟಣ ರಾಜ ಕಲ್ಪಸ ರಾಜ ತಕ್ಕಿ ಮೇಲೆ ಕೂತು ರಾಜ ಮಾಡ್ತಾನ ಆತ ನನ್ನ ದುಸ್ಮಾನ ವೈರ್ಯಾನೇ ಅವನ ಪ್ರಾಣ ಸರ್ದ ಮಾಡಿ ಬರಬೇಕು ಅವನ ಏಳು ಸಿಮ್ಮಿ ಮ್ಯಾಲ ದುಮ್ದು ಮ್ಯಾ ಕೆರಿಯದ ಆ ದುಮ್ದು ಮ್ಯಾ ಕೆರಿ ಹೊಡೆದು ಏಳು ಬಿಡ್ ಗಾವಲ ನೀರ ನನ್ನ ಊರ ಒಳಗ ಹುಗಿಸಬೇಕು ಆ ಕೆರಿ ಪಾಲದ ಮ್ಯಾಲ ಮೂಗಾರ ಗೆಳತಾನ ಸೇಂದ್ರ ಕಪ್ಪಿ ಅದೇ ಬೆಳಕ ಸಪ್ತ ಪಾತಾಳದಲ್ಲಿ ಇರಂತ ನಾಗಶೇಷ ನಾರಾಯಣ ಗಿಡದಲ್ಲಿ ಕೊಡಂತ ಪಾರುಳು ಪಕ್ಷಿ ಇವರು ಮೂರ್ಗ ಮೂಗಾರ ಪ್ರಾಣ ಸದ ಮಾಡ ಬರಬೇಕು ಅಂದ್ರೆ ಅದೇ ಬೆಳಕೆ ನಾ ಶಿವಾಶ್ರೀ ಮಗ ಅಂತ ಹೇಳಿ ಆ ತಕ್ತಿ ಮಾಡ್ಕೊಂಡು ನೀನು ಪಟ ಅಭಿಷೇಕ ಕೊಡ್ತೀನಿ ಅಂತಂದ ಆಗ್ಲಿ ತಲ್ಲಿ ರಾಯ ನಮ ನಮ ನಿಮ್ ಪಾದ ನಮಸ್ಕಾರ ನಿಮ್ ಆಶೀರ್ವಾದ ಬೆಳಕ ಇಂತ ಸಾವಿರಾರು ರೊಕ್ಕ ಮಾಡ್ಕೊಂಡು ಬರ್ತೀನಿ ತಂದಿ ರಾಯ ರಾಜ ಪ್ರಾಣೋತ್ಸವ ಬಂದ ತಂದಿ ಪಾದದ ಬಲ್ಲಿ ಬಂದು ನಮಸ್ಕಾರ ಮಾಡದ ತಂದಿಗಿ ತಂದಿರಾಯ ನನಗ ಆಶೀರ್ವಾದ ಕೊಡ್ರಿ ನಾವು ಹೋಗ ಬರ್ತೀನಿ ನೌಕರಿ ಮಾಡ ಬರ್ತೀನಂತ ತಂದಿ ಪಾದ ನಮಸ್ಕಾರ ಮಾಡಿ ಕುಂತ ಕುದ್ರಿ ಮ್ಯಾಲ ಬೆಳ್ಳಿ ಲಗಾಮ ಬಾಯಲ್ಲಿ ಕೊಟ್ಟಣ್ಣ ತಾರಿ ಕುದ್ರಿ ಮ್ಯಾಲ ಕುಂತು ನಾ ಹೋಗ ಬರ್ತೀನಿ ನೌಕರಿ ಮಾಡ ಬರ್ತೀನಂತ ಆತ ನೋಡ್ಬೇಕು ಕುದ್ರಿ ಮ್ಯಾಲ ಕುಂತು ಕುದ್ರಿ ಬಿಟ್ಟ ಊರ್ ಹೊರಗ ಬಂದ ಇದಿಲ್ ಕತ್ತಿ ಇಲ್ಲೇ ಆದ್ರಿ ಕತ್ತಿ ಎಲ್ಲಿ ಬೆಳೀತಾದ ಹಿರಿ ಆತ ಅಣ್ಣ ಇದೀನ ಅವ ತಂದಿ ಸಭದೊಳಗ ಕುಂತಿದ್ದ ಕಪ್ನಿ ಅದ ತಂದಿ ಅಂತ ಯಾಕ ಬಂದ ತಂದಿ ಅದರ ಬಂದ ಮೇಲಂತಾನೆ ಹೇ ತಂದಿ ರಾಜ ನನ್ನ ಅಣ್ಣ ತಮ್ಮಗ ಪ್ರಾಣ ಹೋಗಂತ ನೌಕರಿ ಹೇಳಿದ್ರಿ ಈಗ ನಾ ಈ ತಕ್ಕಿನ ಕೂತು ನಾ ಏನ್ ರಾಜ ಮಾಡಲಿ ತಾತ ನಾ ನೋಡ್ಬೇಕಂತ ತಮ್ಮನ ಕೊಡಲಿ ವಾದ ಅಂದ್ರ ಅಂಜ ಬೇಡಂತ ನೀ ಶಕ್ತಿ ಹಿಂದೆ ಕಾತದ ಹೂವಂತ ಏನ ಭಂಟ ಅನಿಸಿ ನನ್ನ ತಮ್ಮನ ಕೊಡಲೇ ನಾನು ಹೊಂಟ ಹೋತೀನಿ ತಾತ ಈ ರಾಜ ಸಿಂಹಾಸನ ನನಗೆ ಬೇಕಾಗಿಲ್ಲ ನಾನು ಹೊಂಟ ಹೋತೀನಿ ನನಗ ಅಪ್ಪಣೆ ಕೊಡ್ರಿ ತಂದಿ ರಾಜ ಅಂತಂದ ತಂದಿರಿ ನಾವತ್ತಾನ ಶಾಣ ಮಗನಿ ನೌಕರಿ ಕೊಟ್ಟಿದ್ರಿ ನೀವು ನೌಕರಿ ಕೊಡ್ತೀನಿ ನೀವು ಇಬ್ಬರು ಹೋಗಿ ಆ ಕಡೆ ಹೋಗ್ರಿ ನೌಕರಿ ಮಾಡ್ಕೊಂಡ ಬರ್ರಿ ಮಕ್ಕಳ್ರಿ ಅಂತ ಅವ ಹೋಗ ನೀ ಬಿ ಹೋಗ ಮಗ ಅಂತ ಆಶೀರ್ವಾದ ಕೊಟ್ಟ ಇಬ್ಬರ ಅಡತಮ್ದಾರ ಹೋಗ್ರಲ್ಲ ಕೊಡಬಿಲ್ಲ ರಾಜ ಪ್ರಾಣೋ ಸೀನ್ ಮಾಡಿದ್ರಿ ಕುದುರಿ ಮ್ಯಾಲ ಕುಂತು ನಡೆದಿದ್ದ ಊರವರೆಗ ಹಿರಿಯ ತಾಂಡ ರಾಜ ರಾಜೋಸಿ ಏನಂತಾನೆ ಎಲ್ಲೋ ತಮ್ಮ ರಾಜ ಪ್ರಾಣೋಸ ಸ್ವಲ್ಪ ಕುದುರಿ ರೀಸ್ ಮಾಡ ತಮ್ಮ ನಾವಿ ಬರ್ತೀನಿ ನಿನ್ನ ಜೊತೆ ಗುಡಿ ಅಂದ ಹೇಳೋ ನಾನು ಸಲುವಾಗಿ ನೀ ಯಾಕೆ ಬರ್ತೀ ನೀ ಬೇಡ ಕೂತು ರಾಜ ಮಾಡೋದು ತಂದಿ ನಿನ್ಗ ರಾಜ ಸಿಂಹಾಸನ ಕೊಟ್ಟಾನೆ ನನಗ ಪ್ರಾಣ ಹೋಗಂತ ನಂಬಿಕೆಲ್ಲ ನಾ ಹೊಂಟು ಹೋತೀನಿ ಅಣ್ಣ ನನ್ನ ಸಲುವಾಗಿ ನೀ ಯಾಕೆ ಹೊಂಟಿದಿ ಹೋಗು ತಕ್ಕ ಮೇಲೆ ಕುಂತು ರಾಜ ಮಾಡುವಂತ ನಾಗಂತಂದ ಎಷ್ಟ ಅಂದ ಬಳಕ ಅಣ್ಣ ಅಂತ ಅನ್ನ ಎಷ್ಟ ಆದ್ರೆ ಅಣ್ಣ ಅಂತ ನನ್ನ ಹಿರಿಯ ವಿಧಿ ಎಲ್ಲ ತಳ್ಕೊಂಡು ಹೋಗ್ಬೇಕಂತ ತಮ್ಮ ಹಾಗೆಲ್ಲ ತೊಮ್ಮಿ ಸಣ್ಣ ವಿಧಿ ನಿನಗೆ ತಿಳಿಯಂಗಿಲ್ಲ ನೀವೊಬ್ಬನೇ ಹೋಗಬಾರ್ದಲ್ಲಡೆ ಅಣ್ಣಾಕ ನಾವಿ ಬರ್ತೀನಿ ರಣಮೈದ ಅಂದಾಗ ಎಷ್ಟು ಪ್ರಾಣ ಹೋಗ್ತಾವ ಎಷ್ಟು ಜೀವ ಹೋಗುತ್ತಾವು ನಾವಿ ಬರ್ತೀನಿ ನೀನ್ ಕೂಡ ತಮ್ಮ ಕರೆ ಹೋಗೋದು ಹೋಗ್ತೇವು ಮನಿ ಒಳಗ ಆಡದತ್ತ ತಾಯಿ ಆಳ ಹೋಗಿ ತಾಯಿ ಆಶೀರ್ವಾದ ಕೂಡ ಹೋಗಾರಿಲ್ಲಡೆ ಆಳಾಕಂತ ಇಬ್ಬರ ಆಡ್ತಮ್ದೆ ಯಾರ ಕುಂತು ಆತೊಡ್ಬೇಕಾದ್ರ ರಾಜನ ಮನಿಗೆ ಬಂದಾರ ದೇವರೇ ಮಕ್ಕಳೇ ನಮಸ್ಕಾರ ತಾಯಿ ಅಂತ ತಾಯಿ ಪದ ನಮಸ್ಕಾರ ಮಾಡಬೇಕು ತಾಯಿ ದಿನ ಹಾಕಿ ಆರ್ತಿ ತಗೊಂಡು ಮಕ್ಕಳಿಗೆ ಆರ್ತಿ ಬೆಳಗಲ್ಲ ಹಾಕ ಬಂದಾಳ ಮಕ್ಕಳ ನೀವು ಜನಮಂದಿ 12,000 ಜನಮಂದಿ ದೃಷ್ಟಿ ಆಗಿರ್ಬೇಕು ನಿಮ್ಗೆ ಆರ್ತಿ ಬೆಳಗ್ತೀನಿ ಬರಿ ಮಕ್ಕಳೇ ಅಂತ ಹಿರಿಯಾತ ಮಗನಿಗೆ ಆರ್ತಿ ಬೆಳಗತ್ತಿದ್ದಳು ತಮ್ಮ ಎಲ್ಲನ ಎಲ್ಲಿದ್ರೆ ತಮ್ಮ ಯಾಕ ಕಾಣಲ್ಗ ನಮಗ ತಮ್ಮ ಎಲ್ಲಿ ಬಿಟ್ಟ ಎಲ್ಲಿ ಬಿಟ್ಟು ಬಂದಿದಿ ತಮ್ಮ ನೋಡಬೇಕಾದ್ರೆ ಹಿಂದೆ ನಾರಾದಾಯಿ ನಿಂತ ನೋಡವಾ ಈಗ ತಮ್ಮ ಯಾಕ ಕೆಳಗೆ ಗುಣ ಹಾಕಿ ನಿಂತಾನು ಅವನಿಗೆ ಆರ್ತಿ ಬೆಳಗ ಅಂತಾನೆ ಬೇಕು. ಕ್ಷಣ ತಮ್ಮಂತನವ, ನನಗ ನೀ ಆರ್ತಿ ಬೆಳಗ ಬೇಡ ತಾಯಿ. ಹಿರಿಯಾತ ಅಣ್ಣಗ್ ನೋಡ್ಬೇಕು ಬೆಳಗು, ರಾಜ ರಾಜವಂಶಕ್ ನನಗ ಬೆಳಗ್ಗೆ ಬೇಡ. ಯಾಕೋ ಮಗನೇ ಇಷ್ಟಾಗ ಕಟ್ಟಿದ ಶಬ್ದ ಮಾತಾಡಕತ್ತಿದಿ, ಎಷ್ಟಾದ ಕಷ್ಟ ಪಡೋದ ನಾನು ನಿಮಗೆ ಇಬ್ಬರಿಗೆ ಹರಿದೀನಿ ಮಕ್ಕಳ. ಇಂಥ ಕೆಟ್ಟ ಶಬ್ದ ಯಾಕೆ ನುಡುಕತ್ತಿದಿ ಮಗ? ಯಾಕೋ ರಾಜ ರಾಜವಂಶ ತಮಗೆ ಏನ್ರೆ ಮಾತಾಡ್ರೇನೋ ಮಗನಿಗೆ? ಏನ್ರೆ ನಿಮಗ ಸಿಟ್ಟು ಮಾಡ್ಯಾರೇನೋ ಮಕ್ಕಳ? ತಮ್ಮ ಯಾಕಿಂತ ಪರಿ ಕಟ್ಟೋ ಶಬ್ದ ಮಾತಾಡ್ಕತ್ತಾನ ಮಗ? ಮಾತ ಕೇಳ ಅಣ್ಣದ ತಾಯಿ, ತದೀದಿನ ಅವರ ನೌಕರಿ ಕೊಟ್ಟಾರ, ಆತ ನೋಡ್ಬೇಕಂದ್ರ ಒಮ್ಮೆ ಆ ಊರಿಗೆ ಹೋಗಿ ಆ ನೋಡ್ಬೇಕ ರಾಜಾಗ ಸರ್ದ ಮಾಡಿ ಆ ಊರ ನೀರ ನಮ್ಮ ಊರಿಗೆ ತರಬೇಕಂತ ನೌಕರಿ ಕೊಟ್ಟಾರ ತಮ್ಮಗ. ಅದ್ರ ಕಡೆ ತಮ್ಮ ಅನಾರದಾಗಿ ನಿಂತಾನವ. ಆಗಲಿ ಮಕ್ಕಳ, ಈಗ ಹೋಗ ಬರುವಂತರೂ ಆಗ್ರಿ. ನಿಮ್ಮ ಸಲುವಾಗಿ ನನ್ನ ಆಶೀರ್ವಾದ ಪ್ರತಿಪೂರ್ಣ ಆದ, ನೀವು ತಡವಾಡಬೇಡ್ರಿ ಮಕ್ಕಳೇ ಅಂತ. ಆ ಮಕ್ಕಳಿಗೆ ಖೂನ್ ಕೊಡ್ತಾ ಇರ್ಲಾರ್ದಂತೆ ಮನೆಯೊಳಗೆ ಬಂದು ಫರಾಳದ ಬುತ್ತಿ ತಯಾರ ಮಾಡಿ ಆ ಕುದುರೆ ತೊಬಡಿ ಒಳಗ ಖೂನ ಇರ್ಲಾರ್ದಂತೆ ಕುದುರೆ ತೊಬಡಿ ಒಳಗೆ ಇಟ್ಟಾಳ. ಹೋಗ ಬರ್ರಿ ಮಕ್ಕಳೇ ಅಂತೆ ತಾಯಿದಂತಕ್ಕೆ ಆಶೀರ್ವಾದ ಕೊಟ್ಟಾಳ. ಹೋಗಿ ಬರ್ರಿ ಮಕ್ಕಳೇ ಅಂತಂದಳು. ಎರಡು ಮಕ್ಕಳ ನೋಡ್ಬೇಕಂದ್ರೆ ತಾಯಿ ಆಶೀರ್ವಾದ ತಗೊಂಡು ಇಬ್ಬರ ಅಣ್ಣ ತಮ್ಮದ ಕುದುರೆ ಮ್ಯಾಲೆ ಕುಂತು ಬೆಳಿಲ್ಲ ಅವ ಬಾಯಿಗೆ ಕೊಟ್ಟು ಕೊಟ್ಟ ಅಣ್ಣ ಹಾರಿ ಕುದುರೆ ಮ್ಯಾಲೆ ಕುಂತು ಇಬ್ಬರ ಅಣ್ಣ ತಮ್ಮದ ಕುದುರೆ ಮ್ಯಾಲೆ ಕುಂತು ನೋಡ್ಬೇಕಂದ್ರ ಹೆಣದ ಅನ್ನದ ಹಾದೀನಿ ಅನ್ನದ ಒಳಾಗಿ ಕತಿ ಬೆಳೀತಾದ ಕತಿ ಬೆಳೀತಾದ ಇಬ್ಬರ ಯಾಕೋ ಹೊಡಿ ಹೊಡಿ ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾಜ್ ಹೊಂಟದ ಮನಂತರ ಒಳಗ. ಇದು ಯಾವ್ದರ ಅವಾಜ್ ಅದೋ ಅಣ್ಣ? ಯಾಕಂದ್ರ ನೀ ಎಷ್ಟಾದ್ರೂ ಹಿರಿಯಾಮಿ ಇದೀಯ ಅಣ್ಣ. ಇದು ಯಾವ್ದರ ಅವಾಜ್ ಅದ ಅಣ್ಣ ಹೇಳುವಂತ ಆಗಲ್ಲ. ಇಲ್ಲಿ ಹುಲಿ ಕಡಿ ಸಿಂಹ ಸಾರದೊಳ ಗರ್ಜನೆ ಆದ, ನೀ ಏನ ಭಯ ಪಡಿಬೇಡ ತಮ್ಮ. ನಿನ್ನ ಹಿಂಭಾಗಲೇ ನಾನು ಇದ್ದ, ನೀ ಮುಂದಾಗ ನೌಕರಿ ಮಾಡುವಂತ ನಾಗ ಮಗ ಅಂತಂದ. ಇಬ್ಬರ ಅಣ ತಮ್ಮದು ಯಾರು ಒಂದಂತರ ಒಳಗೆ ನಡೆದ ಆರು ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾದ ಹೊಂಟಾದ. ಅಲ್ಲಿ ಏನಾಗಿತ್ತಂದ್ರೆ ಹಿಂದಿನ ಕಾಲದ ಒಳಗ ತಂದಿ ಆತನ ತಂದಿ ಬಂದ ಲಡೆ ಆಡಿ ಇಂದು ಜಗಾರಣ ಮೈದಾನವಿತ್ರಿ ಸಾವಿರಾರು ಜನ ಬದಿ ಸಿಪಾಯಿ ಬಂದಿದ್ದು ಪ್ರಾಣ ಹೋಗಿತ್ತು ಹಿಡಿ ಹಿಡಿ ಕಡಿ ಕಡಿ ಅಂತ ಅವಾದ ಹೊಟ್ಟಿತ್ತು. ತಮ್ಮ ಏನಂತಾರ ತಮ್ಮ ಅಣ್ಣ ನನಗೆ ಯಾಕೋ ಹಸುವಾಗಿ ಅವ ಹೊಟ್ಟೆಯಾಗ ಏನಾರ ಇದ್ರ ಲಡೆ ಆಳಾಗ ಬರ್ತಾ ಅದು ನನಗ ಹೊಟ್ಟೆಯಾಗ ಬಗ್ ಮಾಡಾಕತ್ತಿ ಅದು ಅಣ್ಣ ಏನಾರ ಊಟಕ್ಕೆ ಇದ್ರೆ ಕೊಡು ಅಂದ. ಎಲ್ಲೋ ತಮ್ಮ ಮನೆಯಿಂದ ಬರ್ಬೇಕು ತಾಯಿದಕ್ಕೆ ಎಷ್ಟು ಹಾಲು ಪರಿದಳ ಊಟ ಮಾಡಿ ಹೋಗ್ರಿ ಮಕ್ಕಳೇ ಅಂತೇ. ಅದೇ ಬೇಕ ತಾಯಿ ಎಷ್ಟು ಹಾಲು ಪರಿದಳು ತಮ್ಮ ತಾಯಿ ಮಾತ ನಾವು ಮೀರಿ ಬಂದೀವೋ ತಮ್ಮ ತಾಯಿ ಜೀವನ ನಾಯಿ ಜೀವ ಅನಿಸ್ಯಾದ ಆ ಬೆಳಕ್ಕೆ ತಾಯಿ ಮಾತ ಮೀರಿ ನಾವು ಬಂದೀವು ತಮ್ಮ. ಈಗ ಇಂತ ಕಾಂತಾರ ಒಳಗೆ ನಾನ್ನ ಬೇಡದ್ರ ನಾ ಎಲ್ಲಿದ್ದ ಅನ್ನ ತಂದು ಕೊಡಲಿ ಮಗ ತಮ್ಮ ತಮ್ಮ ಅಣ್ಣ ಮಾತು ಕೇಳಿದ್ರೆ ನನಗೆ ಹಸು ತಾಳ ಹೊಟ್ಟೆ ಅದು ದಿನ ನೋಡ್ಬೇಕಾದ್ರೆ ನಮ್ಮ ಮನಿ ತಾಣ ಒಳಗ ನಾವು ನೋಡ್ಬೇಕು ಕುದುರೆ ನೋಡ್ಬೇಕು ಕಳ್ಳಿ ದಾಣಿ ಆಗುತ್ತಿದ್ಯೋ ಚಂದಿ ಕೊಡುತ್ತಿದ್ದೇವು ಎಲ್ಲರವನ್ನ ನಾಲ್ಕು ದಾಣಿ ಕಳ್ಳಿ ದಾಣಿ ಅವನ್ನ ತಗೊಂಡ್ ಬಾ ಅಣ್ಣ ಮಾತಾಡಿವಂತ ಆಗಂತ ಹೇಳಿ ತಮಗ ಬಾಜು ನಿಂದ್ರಿಸಾನೆ ಎಲ್ಲಿ ಬಂದ ಹಾನು ಕುದುರೆ ಅಂತ ಹಾಕ ಬಂದ ಕುದುರೆ ತೋಬಡಿ ಒಳಗ ಕೈ ಹಾಕಬೇಕಾ ತಾಯ್ದಂತಕ್ಕೆ ಫರಾಳ ಬುತ್ತಿ ಕಟ್ಟಿದಳು ಆಯ್ದೀವಾ ಖೂನ ಗುರ್ತಿರ್ಲಾರ್ದಂತೆ ಮಕ್ಕಳಿಗೆ ಈ ಫರಾಳ ಬುತ್ತಿ ಕಟ್ಟಾಳ ನಮ್ಮ ತಾಯಿ. ಏ ತಮ್ಮ ನಮಗ ಖೂನ ಗುರ್ತಿರ್ಲಾರ್ದಂತೆ ತಾಯಿ ಬುತ್ತಿ ಕಟ್ಟಾಳು. ಈಗ ಬಾ ತಮ್ಮ ಇಬ್ಬರು ಕೂಡಿಕೊಂಡು ಆ ಕರಿ ಪಾಳದ ಮೇಲೆ ಹೋಗಿ ನಾವು ಊಟ ಮಾಡೋಣ ನಡೀತಮ್ಮ ಅಂತ ಆ ನೈದಮ್ಮ ತಮ್ಮ ನಂತೆ ಯಾಕ ಬಂದು ಎಲ್ಲೋ ತಮ್ಮ ನಡೀ ತಾಯಿ ಬುತ್ತಿ ಕಟ್ಟಾಳ ಹೋಗೋಣ ನಡಿ ಅಂತಂದ. ಇಬ್ಬರ ಅಣ್ಣ ಯಾರ ಕೂತ್ಕೊಡ್ಬೇಕಾದ್ರೆ ಎಲ್ಲಿ ಆ ಒಣತ್ರಳ ಊಟ ಮಾಡಿ ಮತ್ತ ಕುದುರೆ ಮ್ಯಾಲೆ ಕೂತು ನಡೆದ್ರು ನಡೀತಾ ನಡೀತಾ ಹೊತ್ತ ಮುಣಿಗ್ಯಾದ ಕತ್ತಲಾಯ್ತು. ಇಬ್ಬರ ಅಣ್ಣ ತಮ್ಮದು ಯಾರಂತಾವ್ ಎಡ ಏನು ಇಟ್ಟು ತನಕ ಆ ಹೊತ್ತಿತ್ತು ನಾವು ದಾರಿ ನೋಡದೇವು ಈಗ ನಡೆದು ನೋಡೋದು ನನ್ನ ಕೈ ಕಾಲನ ಇಲ್ಲ ಆಕತ್ತಿ ಆ ಕುದುರೆ ಒಳಗಿ ಸೋತಾವ ಇಲ್ಲೇ ನೋಡ್ಬೇಕಂದ್ರೆ ಚಕ್ರ ಕಟ್ಟಿ ಕಾಣಕತ್ತಿ ಆದತ್ ಆ ಉಣತ್ರ ಒಳಗ ಆ ಚಕ್ರ ಕಟ್ಟಿಗೆ ಬಂದು ಆ ಚಕ್ರ ಕಟ್ಟಿ ಮ್ಯಾಲ ಇಬ್ಬರ ಅಣ್ಣ ತಮ್ಮದು ಯಾರು ಹೊಣ ಉಣಗ್ಲಾಕ ಇಬ್ಬರ ಅಣ್ಣ ತಮ್ಮದಾರು ಬಂದು ಕಟ್ಟಿ ಮ್ಯಾಲೆ ಕುಂತರು ಏನಂತಾನೆ ಹಿರಿಯ ಅಣ್ಣ ಎಂತ ಒಂದಂತರ ಒಳಗ ನಾವು ಇಬ್ಬರೇ ಆಡ ತಮ್ಮರಿ ಹ್ಯಾಂಗ ನೀ ಒಂದಂತರ ಒಳಗ ಮಾತು ಕೇಳ ತಮ್ಮ ಒಂದತ್ರ ಒಳಗ ನೋಡ್ಬೇಕಂದ್ರೆ ಹುಲಿಗೊಳ ಇರ್ತಾವ ಕಾಡ ನೋಡ್ಬೇಕಂದ್ರೆ ಹುಲಿ ಸಿಯಗೊಳ ಇರ್ತಾವ ನಮಗ್ ನುಂಗಿ ನೀವು ಹೋದು ಅಂದ್ರ ನಾವು ಹ್ಯಾಂಗ ಮಾಡಾರಿ ಅಣ್ಣ ಅಂತ ತಮ್ಮಂತಾನ ಅಣ್ಣಗ ಅಣ್ಣ ತಮ್ಮರು ಕೂಡಿ ನೋಡ್ಬೇಕಂದ್ರೆ ಆ ಚಕ್ರ ಕಟ್ಟಿ ಮ್ಯಾಲ ಬಂದು ಇವ್ರ ಮುಖ ಅಮರ್ ಹೈವಾಸ ಮಾಡ್ಯಾರ ದೇವರಿ ಆ ಟೈಮ್ ಐತ್ರಿ ಬಾರಾದ ಟೈಮಿನಾಗ ಕಿರ್ರತ ಬರ್ತಿರ ಒಳಗೆ ಬದಲಾಕತ್ಯಾದ ಅವಾಜ್ ಒಟ್ಟ ತಮ್ಮಗಂತ ಅನ ಹೇ ಅಣ್ಣ ತಮ್ಮ ಅಂಜಿಬಿ ಅಡ ನಾ ಇದ್ದಿ ನೀನು ಕೂಡ ಅಂತ ಒಬ್ಬರಿ ಒಬ್ಬರು ಇಬ್ಬರ ಅಣ್ಣ ತಮ್ಮ ಯಾರ ಧೈರ್ಯ ಹಾಕಿಬಿಡಕೋತ ಆ ಚಕ್ರ ನಟ್ಟಿ ಕಟ್ಟಿ ಮ್ಯಾಲ ಕುಳ್ತಾರ ಮಾತಾಡಕೋತ ರಾತ್ರಿ ಬಾರಾಗ್ಲಾಗಿಲ್ಲ ನಿದ್ದಿ ಹೊಂಟಾದ ಇಬ್ಬರ ಅಣ್ಣ ತಮ್ಮ ಯಾರಿಗಿ ಸಣ್ಣ ತಮ್ಮವೇನಂತ ನೀ ನಿದ್ರಿಗೆ ತಾಳಂಗಿಲ್ಲ ಅನ್ನೋ ಈಗ ಒಂದ ತಾಸ ನೀ ನಿದ್ರಿ ಮಾಡುವಂತವನಾಗೋ ನೀನು ಸುತ್ತಮುತ್ತಲೇ ಕೂತು ಸುತ್ತಮುತ್ತ ಗಸ್ತಿ ಪಾರ ಮಾಡತ ಆ ಹೇಳಕ ನಾ ನಿದ್ರಿ ಮಾಡ್ತೀನಿ ಅಣ್ಣ ನೀ ಹೋಗಿ ವಿಶ್ರಾಂತಿ ಮಾಡುವಂತನಾಗಂತಂದ ಕ್ಷಣ ತಮ್ಮ ಇಷ್ಟ ಅಲ್ಲ ಗಿತ್ತಡವಿಲ್ಲ ಹಿರಿಯ ಅಡ್ಡ ನೋಡ್ರಿ ಶಾಲ ಹೊತ್ಕೊಂಡ ಚಕ್ರ ಕಟ್ಟಿವ್ಯ ನಮ್ಮನಿಗೆ ಆದ ಕ್ಷಣ ತಮ್ಮ ಯಾರು ರಾಜ ಪ್ರಾಣೋಸ ಕೈಯಾಗ ಬಾಣ ತಲವಾರ ಬಿರಾಗ ತಗೊಂಡ ತಮ್ಮಗ್ ನೋಡ್ಬೇಕಂದ್ರೆ ರಕ್ಷಣೆ ಮಾಡತ್ರಿ ಹಿರಿಯ ಅಣ್ಣಗ ಏನಂತ ರಕ್ಷಣೆ ಮಾಡ್ತಾನ ಕಾಲಿಗೆ ಒಮ್ಮ ಬರ್ತಾನ ತೆಲಿಗೆ ಒಮ್ಮ ಬರ್ತಾನ ಕೈಯಾಗ ತಲವಾರ ತುಕುಡ ಬಾಣ ತಗೊಂಡು ಪೈರ ಬಳಕತ್ತಿದ ರಾತ್ರಿ ಬಾರದ ಟೈಮ್ ಆಗ್ಯಾದರಿ ಎಲ್ಲಿ ಅಣತಮ್ಮದ್ಯಾರು ಹೋಗಿ ಚಕ್ರ ಕಟ್ಟಿ ಮ್ಯಾಲ ಇದ್ರು ಅದೇ ಜಾಗದಾಗ ಮೂರು ಪ್ರಾಣಿ ಮೂರು ಗೆಳತಾನ ವಿತ್ತರಿ ಮೂಗಾರ ಮಂದಿದು ಮೂಗಾರ ಗೆಳತಾನ ಯಾರ್ದಾದ್ರೆ ಏಳಡಿ ಶರಪ್ಪ ಅಡಿ ಒಳಗೆ ನೋಡ್ಬೇಕಂದ್ರೆ ಹುತ್ತ ಮನುಷ್ಯರ ಹತ್ರ ಹುತ್ತಿಯಾರಾದ ಹುತ್ತಿಯೊಳಗೆ ಕುಂತಿತ್ತು ಕೆರಿ ಒಳಗ ದುಮ್ದುಂಬೆ ಕೆರಿ ಒಳಗ ನಿಗಂಬೆ ಕಂಪಿ ಎಂಬದ ಒಂದು ಎರಡಾದು ಮೂರನೇದ ನೋಡಬೇಕಾದಾರ ಆ ನೋಡ್ಬೇಕ ಆಲ ಗಿಡದ ಮ್ಯಾಲ ಪಾರೋಳ ಪಕ್ಷಿ ಅಂತ ಮಿತ್ರಿ ಆ ಪಾರೋಳ ಪಕ್ಷಿ ಒಳಗ ರಾಜ ಗಣಪ ಶವರಾಜ ಅಂದು ಜೀವಾಸ್ತಳ ನೋಡ್ಬೇಕಂದ್ರೆ ಕಟ್ಟಿ ಆ ನೋಡ್ಬೇಕಂದ್ರೆ ಪಕ್ಷಿ ನೋಡ್ಬೇಕಂದ್ರೆ ದಂಡದಾಗ ಇಟ್ಟಿರು ಮೂರು ಪ್ರಾಣಿ ನೋಡ್ಬೇಕು ಆ ದಿವಸ ಜಗಳ ಆಡಿ ಯಾರ್ದವ್ರ ಮನೆಯಾಗ ಕರ್ರಗ ಮಾರಿ ಕರ್ರಗ ಹಚ್ಕೊಂಡು ಯಾರ್ದವ್ರ ಮನೆ ಒಳಗೆ ಹೋಗುತ್ತಿರು ಸರಾತ್ರಿ ಬಾರದ ಟೈಮ್ ಆಗಿ ಅದ ಅವ್ರು ಮೂರು ಪ್ರಾಣಿ ಒಂದೇ ತೊಲಿ ಮೇಯ್ತಿರು ದಿನ ಇನ್ನ ಒಂದೇ ತೊಲಿ ಕೂಡ್ತಿರು ಹೇಳ್ತಿರು ಆ ದಿವಸ ಜಗಳ ಆದ ಬಳಕ ಕಪ್ಪಿ ಹೋಗಿ ಮನೆ ನೀರಾಗ ಕುಂತತ್ತು ಹಾ ಹೋಗಿ ತನ್ನ ಮನೆಯಾಗ ಹುತ್ತಿಯೊಳಗ ಕುಂತತ್ತು ಪಾರೋಳ ಪಕ್ಷಿ ಅಣ್ಣ ಹೋಗಿ ಗಿಡದ ಮ್ಯಾಲ ಕುಂತಿದ್ದ ಆ ಕಪ್ಪಿ ಎಲ್ಲ ಪಾರೋಳ ಅಣ್ಣ ದಿನ್ನಲ್ಲಿ ನೋಡ್ಬೇಕಂದ್ರೆ ನಾವು ಕುಂತು ಮಾತಾಡ್ತಿದ್ದೇವು ಇವತ್ತು ಬಿ ಮಾತಾಡ್ರ ಬಾಯಣ್ಣ ಸಂಘಟ ಏನ ಒಯ್ಯೋದು ಅದ ಇರೋ ತನಕ ನೋಡ್ಬೇಕು ಚಲೋ ಕೆಟ್ಟದ ಎಡೆ ಬರ್ತದ ಸಂಘಟ ಏನು ಬರಂಗಿಲ್ಲ ಬಾ ತಮ್ಮ ತೆಳಗ ಮಾತಾಡಾರಿ ಇಬ್ಬರು ಬಾ ಅಂತ ಕಪ್ಪಿ ಕರಿಲಿಕ್ಕೆ ಹತ್ತಿರಿ ಯಾರಿ ಯಾ ಪಾರೋಳ ಪಕ್ಷಿ ಅಣ್ಣಗ ಪಾರೋಳ ಪಕ್ಷಿವೇನಂತ ಕಪ್ಪಿ ನಿನ್ನ ಕೂಡಲಿ ಏನ ಮಾತಾಡೋದೋ ಇದೆಲ್ಲ ನಿಂದ ಕಿಡಿಗೇಡಿ ಗುಣವ ಮಗನ ನೀ ಎಲ್ಲ ಇದು ಹಚ್ಚಿದ ವಿಘ್ನಾದರು ಬಾಳ ನಿನ್ನ ಕೂಡಲಿ ಏನು ಕಾತುಕೊಳ್ಳುವುದು ನಾ ಏನು ಮಾತಾಡಲಿ ನಿನ್ನ ಕೂಡಲಿ ನಿನ್ನಷ್ಟಕ್ಕೆ ನೀರು ನನ್ನಷ್ಟಕ್ಕೆ ನಾ ಇರ್ತೀನಿ ಮಗನೇ ಕಪ್ಪಿ ಅತ್ತಾದ ಪಾರೋಳಣ್ಣ ಯಾಕೆ ಹಿಂಗ ತಿಳಿತೀರ್ ಮಾತಾಡಕತ್ತೀವಿ ನೀ ಜರ ನನ್ನ ಬಳಿ ಬಂದಿ ಠೀಕ್ ಆಯ್ತು ಬರ್ಲಿಲ್ಲ ಅಂದ್ರೆ ನಿನ್ನ ಭೇದ ಹಿಂದಿನ ಮುಂದಿದೆಲ್ಲ ಮಾನವ ಮನುಷ್ಯ ಹೇಳ್ತೀನಿ ಮಾನವ ಮನುಷ್ಯ ಈ ಒಂದ್ರೊಳಗೆ ಯಾರು ಯಾರು ಹತ್ತಿರಿದ್ರಿ ಬೇಕು ಆ ಮಾನವ ಮನುಷ್ಯ ಬಂದ್ರೆ ನಿನ್ನ ಪ್ರಾಣ ಹೊಡಿತಾನ ನನ್ನ ಪ್ರಾಣ ಹೊಡಿತಾರ ಬರಂಗಿಲ್ಲ ನೀ ಬರಂಗಿಲ್ಲ ಬರಂಗಿಲ್ಲ ಅನ್ಬೇಕ ಸಿಟ್ಟಿಲಿ ಶಾಮರ್ಥ ಆಗಿ ಆ ನಿಗಂಬೆ ಆ ಕಪ್ಪಿ ಏನ್ ಮಾಡ್ತೀರಿ ನೀರಿನ ಒಳಗಿಂದ ಹೊರಗ ಬಂತು ಹೊರಗ ಬಂದು ನೋಡ್ಬೇಕಂದ್ರೆ ಸರ್ ರಾತ್ರಿ ಟೈಮ್ ಆಗಿದೆ ಪಾರ ಒಂದ ಅದ್ರ ಹೊಟ್ಟಿ ಒಳಗ ಎರಡಲ್ಲಿ ನೋಡ್ಬೇಕಂದ್ರೆ ರತ್ನಗಳು ಇದ್ರು ಇಲ್ಲ ಅಲ ಅದ್ರ ನೋಡ್ಬೇಕಂದ್ರೆ ಹೊಟ್ಟಿ ಒಳಗ ಲಾಲ ತೆಗೆದು ಭೂಮಿ ಮ್ಯಾಲ ಬಿಟ್ಟು ಕಾರ್ತ್ರಿ ಕಪ್ಪಿ ಆ ರತ್ನದ ಬೆಳಗಿಗೆ ಕಪ್ಪಿ ಮೈಲಾಕ ಶುರು ಮಾಡ್ತಾರಿ ಮೈತಾ ಮೈತಾ ಏನಂತದ ಪಾರವಣ್ಣ ನೀ ಕರೆದ್ರೆ ಬರಲ್ ಹೊಂಟಿದಿ ಈಗ ನನ್ನ ನಿಂದೆ ಆಡ್ತೀನಿ ನೋಡೋಣ ಅಂತ ಆ ಕಪ್ಪಿ ಇದ್ದಿದ ಒದ್ರಿ ಹೇಳಕತ್ತಿದ್ರಿ ಆ ಒಡತ್ರ ಬಳಗ ಮನುಷ್ಯ ಹಾಗ ಮಾತಾಡತಾದ ಹಾಂಗ ಮಾತಾಡಕತ್ರಿ ಆ ಕಪ್ಪಿ ಏನಂತ ಮಾತಾಡತಾದ ಈ ಒಡತ್ರ ಬಳಗ ಯಾರು ಕರಿಬಾಲು ಮನುಷ್ಯ ಬಿದ್ದದರು ಅವನರ ಲಕ್ಷಿಟ ಮಾತು ಕೇಳಬೇಕು ಮಾನವ ಆ ಮೂರು ಪ್ರಾಣಿ ಎಲ್ಲ ಬಾಡವರಿ ಎಲ್ಲಿ ಒಂದತ್ರ ಒಳಗ ಮೈಲಕತ್ತೀರು ಆತಾಡಬೇಕಾದ್ರೆ ಕಪ್ಪಿ ಇಷ್ಟು ಮಾತಾಡೋದು ಯಾರು ಕೇಳ್ತಾರ ನೋಡ್ಬೇಕಾದ್ರ ಕರಿ ಮಾನವ ತಿಳಿ ಯಾರು ರಾಜ ಪ್ರಾಣಂಸ ಕ್ಷಣ ತಮ್ಮಿಗೆ ನಾವು ಎಚ್ಚರ ಬಿದ್ದ ಒಂದತ್ರ ಒಳಗ ಸರಿ ಸರಿ ಸರಿ ಸರ ಬಂದಾರ ಎಲ್ಲಿ ನೋಡ್ಬೇಕು ಕೈಯಾಗ ತಲವಾರ ಬಾಡ ತಗೊಂಡಾರ ಸರ್ ಸರ್ ಸರ್ ಸರ್ ಸರ್ ಬಂದ ಎಲ್ಲಿ ಆ ನೋಡ್ಬೇಕಂದ್ರೆ ಕೇರಿ ಅಂತ ಯಾಕ ಕಪ್ಪಿ ನೋಡ್ಬೇಕಂದ್ರೆ ನೀರಾಗ ಒಳ್ಳಕತ್ತಿತ್ತು ಮುಂದ ಅಡ್ಡ ಬಂದ್ ನೋಡ್ಬೇಕು ಹನುಮಾನಲಾಗ ಹೊಡೆದು ಬಾಣ ಹೊಡಿಬೇಕ್ರಿ ಆ ನೋಡ್ಬೇಕು ಕಪ್ಪಿ ಹೊಟ್ಟಿಗೆ ಅತ್ತೆ ಆದ ಕಪ್ಪಿ ಹೊಡ್ ನೋಡ್ಬೇಕು ಹೊಟ್ಟಿ ಸೀಳ್ತು ಕಪ್ಪಿ ಬೀಳತ್ತಡ ಕಪ್ಪನಿ ರಾಜ ಹೋದ ಕಪ್ಪಿ ಹೊಟ್ಟಾಗ ಕೈ ಹಾಕಿ ಯಾಡಲಾಲ ತಗೊಂಡ ಯಾಡಲಾಲ ತಗೊಂಡ ಸರ್ ಸರಿಯಲ್ಲಿ ಬಂದ ಅಣ್ಣನ ಬಲಿ ಅಣ್ಣಮ್ಮ ಕೊಡಿದ ಚಕ್ರ ಕಟ್ಟಿ ಮ್ಯಾಲ ಆ ಪಾರಳ ಮಕ್ಷಿದ್ ನೋಡ್ಬೇಕಾದ್ರೆ ನಿಂದೆ ಆಳಕತ್ತಿತ್ತು ಕಪ್ಪಿ ಆಯ ಕಪ್ಪಿ ನಿಂದೆ ಆಡದ ಅಂತ ಕೇಳಿದ್ರು ರಾಜ ಪ್ರಾಣಂಸ ಆಲ ಗಿಡದ ಮ್ಯಾಲ ಮ್ಯಾಕ ಮುಖ ಮಾಡಿ ನೋಡದ ಪಾರಳ ಪಕ್ಷಿ ಕುಂತಿತ್ತು ಬಾಣ ತೆಗದ ಅನ್ನ ಬಗಲಾಗಿಂದು ಬಾಣ ತೆಗೆದು ನೋಡ್ಬೇಕಂದ್ರ ಬಾಣಲಿ ನೋಡ್ಬೇಕಂದ್ರ ತಾಯಿ ತರಿ ಹೆಸರು ದೇವರ ಹೆಸರು ತಗೊಂಡು ಬಾಣ ಬಿಳ್ಳಾಕೆ ತಡವಿಲ್ಲ ಅದು ಬಾಣ ನೋಡ್ಬೇಕಂದ್ರ ಆ ಪಕ್ಷಿ ನೋಡ್ಬೇಕು ಎದಿ ಒಳಗೆ ಹೋಗಿ ಸುಸ್ತ್ರಿ ಎದಿ ಒಳಗೆ ನಳ್ಳಾಕಿ ತಡವಿಲ್ಲ ಪಡ ಪಡ ಪಡ ಪಡ ಪಡ ಅವತ್ತು ಆವಾಜ ಮಾಡಿ ಭೂಮಿಗೆ ಬಿತ್ತು ಆ ಪಾರ್ವ ಪಕ್ಷಿ ರಾಮಕರ್ತ ಪ್ರಾಣ ಹೋಯ್ತ್ರಿ ರಾಮಕರ್ತ ಪ್ರಾಣ ಹೋದ ಬಾಳಕ್ಕೆ ಸರ್ ಸರ ಬಂದ ಎಲ್ಲಿ ಆ ಚಕ್ರ ಕಟ್ಟಿದ ಐದು ಹೆಜ್ಜೆ ಅಣಶಾರ ಏಳೇರಿ ಶರ್ಪಿನ ಬಲಿ ಬಂದ ಬರುವ ತನಕ ಟೈಮಿಗೆ ಆತನ ಟೈಮ್ ಚಲೋ ಇತ್ತು ಹಾವ ಇದ್ದಿದ ಅಡಿ ಒಳಗೆ ಮೈಲಾಕ ಹೋಗಿತ್ತು ಕ್ಷಣ ತಮ್ಮ ಬಂದ ಸರ್ ಸರ ಒಳಗೆ ಬಿಡಬೇಕಂದ್ರೆ ಹುತ್ತು ಮನುಷ್ಯನ ಎತ್ತರ ಆಗಿತ್ತು ತಲವಾರಿಯಿಂದ ಭೂಮಿ ಸಮಾನ ಮಾಡಿ ಏಳರಂಜಿ ಪರಿದ್ರಿ ತನ್ನ ಸದ್ದಣ ಮಾಡಿಕೊಂಡ ಸದ್ದಣ ಮಾಡಿಕೊಂಡು ನಾ ಧನ ಗಳಿಸ್ದಲ್ಲಂತ ಬಂದ ಆತ ನೋಡಬೇಕಾದ್ರೆ ಅಣ್ಣನ ಬಲ್ಲಿ ಅಣ್ಣ ಆ ಪಕ್ಷಿ ಪ್ರಾಣ ಹೋಯ್ತು ಆ ಪಕ್ಷಿ ಪ್ರಾಣ ಹ್ಯಾಂಗ ಹೋಗ್ಯದ ಹಂಗ ರಾಜ ರಾಜ ಗಣಪತಿ ಅವನ್ ಪ್ರಾಣ ಹೊಂಟೋಯ್ತು ನಮ್ಮ ಊರಿಗೆ ನೀರು ಹೋಗಿ ಇರ್ಬೇಕಣ್ಣ ನಡ್ರಿ ಊರಿಗೆ ಹೋಗಾರ ನಡಿ ಅಂತ ಇಬ್ಬರ ಅಣ್ಣ ತಮ್ಮ ಯಾರ ಕೂಡಿ ಅಣ್ಣ ತಮ್ಮ ನೋಡ್ಬೇಕಂದ್ರೆ ಎದ್ದು ಒಬ್ಬರಿಗೊಬ್ಬರು ನೋಡ್ಬೇಕು ಮಾತಕತ್ತಿ ಆಡಿ ತನ್ನ ಊರಿಗೆ ತಾಯಿ ತಂದಿ ನನ್ನ ಮಕ್ಕಳು ಯಾವಾಗ ಬರ್ತಾರ ರಾಜ ರಾಜೂಸ್ ಪ್ರಾಣ ಸರ್ತ ತಾಯಿ ತಂದಿ ಹರಿ ನೋಡ್ಕೊತ ಕೂತಿರು ಇಬ್ಬರ ಮಕ್ಕಳು ಹೋಗಿ ತಾಯಿ ತಂದಿ ಪಾದ ನಮಸ್ಕಾರ ಮಾಡ್ಯಾರ ಅಮ್ಮ ನಿಮ್ನ ಆಶೀರ್ವಾದದಿಂದ ನಾವು ಜೊತೆ ಬಂದೆವು ಆ ಊರು ನೀರು ನಮ್ಮ ಊರಿಗೆ ತಂದೇವಂತ ತಂದಿ ಪಾದಕ್ಕೆ ನಮಸ್ಕಾರ ಮಾಡ್ಯಾರ ತಂದಿ ಪಾದಕ್ಕೆ ಬಿಡಕಡವಿಲ್ಲ ತಂದಿ ಏನಂತಾರ ಮಾತ ಕೇಳ ತಂದೀರ ಯಾ ನೀವು ಹೇಳಿದ ಪ್ರಕಾರ ನೋಡ್ರಿ ನಾ ಮಾಡ ಬಂದೀನಿ ನನಗ ಏನ್ ಬಕ್ಷಿಸ್ ಕೊಡ್ತೀರಿ ಏನ್ ಇನಾಮ ಕೊಡ್ತೀರಿ ಅನ್ನ ಬೇಕೇ ಮಗ ನಾ ಹೇಳಿ ಪ್ರಮಾಣ ನೌಕರಿ ಮಾಡ್ಕೊಂಡು ಬಂದಿದ್ದಿ ಒಳ್ಳೇದಾಯ್ತು ಇವತ್ತಿದ ಹರಿ ಸಿಂಹಾಸನ ತೆಗೆದ ಹೊಸ ಸಿಂಹಾಸನ ನಾನು ತಯಾರ ಮಾಡಿ ಅದೇ ಬೇಕ ರಾಜ್ಯಪಟ್ಟ ಅಭಿಷೇಕ ಮಾಡಿಸ್ತಾರ ಹಾಲ ತುಪ್ಪಲಿ ಗದಗಿ ತೊಳೆದಾರ ಎರಡು ಮಕ್ಕಳಿಗೆ ಬಾದರು ನನ್ನ ಮಕ್ಕಳ ಈರ್ಷೂರು ಮಕ್ಕಳವ ಅಂತ ಮಕ್ಕಳಿಗೆ ಊರಾಗ ಮೆರವಣಿಗೆ ತೆಗೆದು ರಾಜ ದೊಡ್ಡವ ರಾಜ ರಾಜವಂಶ ರಾಜಕೀಯ ಕೊಟ್ಟಾರ ರಾಜ ಪ್ರಾಣವಂಶಕ್ಕೆ ಪ್ರಧಾನಿ ನೌಕರಿ ಕೊಟ್ಟರು ಇಬ್ಬರ ಮಕ್ಕಳ ತಾಯಿ ತಂದಿ ಭೇಟಿ ಆಯ್ತು ಆ ತಾಯಿ ತಂದಿ ಮಕ್ಕಳಿಗೆ ಹ್ಯಾಂಗ ಭೇಟಿ ಆಯ್ತು ಹಾಂಗ ನೋಡ್ಬೇಕಂದ್ರ ತಾಯಿ ತಂದಿ ಕೂಡಿ ಎರಡು ಮಕ್ಕಳು ನೋಡ್ಬೇಕಂದ್ರ ಆ ತಾಯಿ ತಂದಿ ಸೇವಾ ಮಾಡಕೋತ ಎಲ್ಲಿ ನೋಡ್ಬೇಕ ನೋಡ್ಬೇಕಂದ್ರ ಚಂಪಾವತಿ ಊರ ಒಳಗ ರಾಜಕೀಯ ಮಾಡಕತ್ತಿರೋದೇವರೇ ಇಲ್ಲಿ ತನಕ ರಾಜ ರಾಜಾಂಶ ಪ್ರಾಣಾಂಶನ ಕುರಿತು ಗೊಂದಳಿಗರ ಕಥೆಯನ್ನ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ಯಾಮರಾವ್ ಅಮೃತರಾವ್ ಚವ್ಹಾಣ್ ಮತ್ತ ಸಂಗಡಿಗರು. ಈಗ ಕೃಷಿ ಹಾಡುಗಳನ್ನ ಕೇಳೋಣಂತ. ಮೊದಲಿಗೆ ಈ ಹಾಡು ಮೂಡಿ ಬರ್ತದ. ನೇಗಿಲು ಉಳುಮೆಗೆ ಬೇಕು ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು ಕರಿಮಣ್ಣ ಹೆಂಟೆಯ ಕರಗಿಸಬೇಕು ನೆಲವನ್ನು ಸಮತಟ್ಟು ಮಾಡಬೇಕು ಕರಿಮಣ್ಣ ಹೆಂಟೆಯ ಕರಗಿಸಬೇಕು ನೆಲವನ್ನು ಸಮತಟ್ಟು ಮಾಡಬೇಕು ಬಯಲು ಸೀಮೆಯ ರೈತ ಬೆಳೆಯ ಗೊಬ್ಬರ ಹೊಲಕ ಹಾಕ್ಬೇಕು, ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸ